ಅಂಗಮಾಗಿ ಸಿದ್ಧಿ ಅಂಗಮಾಗಿ ಪೆರ್ಮೆ ಲೋಕ ಅಂಗಮಾಗಿ ಪೆರ್ಮೆ ಲೋಕ ಇಂಗದಡಿಮಾಗಿ ಸಿದ್ಧಿ ಅಂಗಮಾಗಿ ಪೆರ್ಮೆ ಲೋಕ ಅಂಗಮಾಗಿ ಪೆರ್ಮೆ ಲೋಕ ಚಂಗುರವ ನೆನಸಿ ಚಂಗುರವ ನೆನಸಿ ಶಂಭೋ ಲಿಂಗನನು ಅರಿಯದವಗ ತೋರದಯ್ಯ ತೂಕ ತೋರದಯ್ಯ ತೋರದಯ್ಯ ತೂಕ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗ ದೂರದಯ್ಯ ತೂಕ ದೂರದಯ್ಯ ದೂರದಯ್ಯ ತೂಕ ದೂರದಯ್ಯ ಬಂದಿದ್ದಿ ಜನ್ಮಕ್ಕ ತಿಳ್ಕೊಂಡು ನಡೆದರೆ ಸಾರ್ಥಕ ಆ ತಿರುಗಿ ಬಂದಿದ್ದಿ ಜನ್ಮಕ್ಕ ತಿಳ್ಕೊಂಡು ನಡೆದರೆ ಸಾರ್ಥಕ ನಿನಗ್ಯಾಕ ಊರ ಚಿಂತೆ ನಿನಗ್ಯಾಕ ನಿನ್ನ ಚಿಂತೆ ನಿನಗೆ ತಿಳಿಲಿಲ್ಲ ಯಾಕ ತಿಳಿಲಿಲ್ಲ ಯಾಕ ತಿಳಿಲಿಲ್ಲ ಯಾಕ ತಿರುಗಿ ಬಂದಿದ್ದಿ ಜನ್ಮಕ್ಕ ತಿಳ್ಕೊಂಡು ನಡೆದರೆ ಸಾರ್ಥಕ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅಡ್ಡದ ರೀಡಿ ಬೇಡಲೆ ಮೂರ್ಖ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅರುವ್ಯಾಕ ಇಲ್ಲ ನಿನ್ನ ಜನ್ಮಕ್ಕ ಅಡ್ಡದ ರೀಡಿ ಬೇಡಲೆ ಮೂರ್ಖ ತಿಳಿದು ತಿಳಿದು ನೀ ಬಿದ್ದಾಕ ಮೇಲೆ ಕುಂತು ನೀನು ಅಳುತ್ತಿದ್ದೀಯಾಕ ಅಳುತ್ತಿದ್ದೀಯಾಕ ಅಳುತ್ತಿದ್ದೀಯಾಕ ತಿರುಗಿ ಬಂದಿದ್ದಿ ಜನ್ಮಕ್ಕ ತಿಳ್ಕೊಂಡು ನಡೆದರೆ ಸಾರ್ಥಕ ಬಂದಿದ್ದೀಯಾತಕ್ಕ ಗಳಿಸಿ ಇಟ್ಟಿದ್ದೀಯಾತಕ್ಕ ದಾನ ಧರ್ಮ ಇಲ್ಲ ನಿನ್ನ ಜನ್ಮಕ್ಕ ಗಳಿಸಿ ಇಟ್ಟಿದ್ದೀಯಾತಕ್ಕ, ದಾನ ಧರ್ಮ ಇಲ್ಲ ನಿನ್ನ ಜನ್ಮಕ್ಕ. ನಾನು ನನ್ನದು ಅಂತ್ಯಾಕ, ನಾನು ನನ್ನದು ಅಂತ್ಯಾಕ, ಬಿಟ್ಟು ಹೋಗದು ನಿನಗ ಗೊತ್ತಿಲ್ಲಾಕ, ಗೊತ್ತಿಲ್ಲಾಕ. ತಿರುಗಿ ಬಂದಿದ್ದಿ ಜನ್ಮಕ್ಕ, ಬಿಡಕೊಂಡು ನಡೆದರೆ ಸಾರ್ಥಕ. ಬಂದಿದ್ದೀಯಾತಕ್ಕ, ಹುಟ್ಟಿ ಬಂದಿದ್ದೀಯಾತಕ್ಕ, ಒಂದು ದಿನ ಸತ್ತು ಹೋಗಾಕ. ನಾನು ನನ್ನದು ಅಂತ್ಯಾಕ, ಬದುಕುವ ಭ್ರಮೆಯೂ